ಇದಕ್ಕೆ. ಪ್ರತಿಯೊಬ್ಬನ ಬೆಳವಣಿಗೆ ಮತ್ತು ಶ್ರೇಯಸ್ಸಿನಲ್ಲಿ ತಂದೆ ತಾಯಿ ಮತ್ತು ಕುಟುಂಬದ ಹಿರಿಯರ ಕೊಡುಗೆ ಹಿರಿದಾದುದು. ಹಿರಿಯರು ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಆರ್ಥಿಕವಾಗಿಯೂ ಸೊರಗದಂತೆ ನೋಡಿಕೊಳ್ಳುವುದು ಕುಟುಂಬದ ಕಿರಿಯ ಸದಸ್ಯರ ಕರ್ತವ್ಯ. ಹಿರಿಯ ತಲೆಮಾರು ಯಾವುದೇ ಬಗೆಯ ದೌರ್ಜನ್ಯಕ್ಕೆ ಒಳಗಾಗದಂತೆ ನೋಡಿಕೊಳ್ಳುವುದು ನಾಗರಿಕ ಸಮಾಜದ ಬಹುದೊಡ್ಡ ಹೊಣೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೆಲಗಡಲೆ ಬೇಸಾಯದ ತಾಂತ್ರಿಕ ಕ್ರಮಗಳು ಕುರಿತು ಡಾ ಶ್ರೀನಿವಾಸ ರೆಡ್ಡಿ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ನಂತರ ತಿಪಟೂರು ತಾಲೂಕು ಅರಳುಗುಪ್ಪೆಯ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು ಮೂಡಿಬರಲಿವೆ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಅಜ್ಜ, ಇದು ಯಾವ ಗಿಡ? ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ. ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಯಾಕೆ? ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ. ಓ ಥ್ಯಾಂಕ್ಸ್ ಗಪ್ಪು, ಬಚಾವಾದೆ. ತಗೋ, ನಿಮ್ಮ ಜಾಣತನಕ್ಕೆ ಪ್ರತಿಫಲ. RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ. ಈಗ ಕೇಳಿ ನೆಲಗಡಲೆ ಬೇಸಾಯದ ತಾಂತ್ರಿಕ ಕ್ರಮಗಳು ಕುರಿತು ಡಾ ಶ್ರೀನಿವಾಸ ರೆಡ್ಡಿ ಅವರೊಂದಿಗೆ ಸಂದರ್ಶನವನ್ನು. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಶೇಂಗಾ ಬೆಳೆ ಬೇಸಾಯದ ತಾಂತ್ರಿಕ ಕ್ರಮಗಳ ಕುರಿತು ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVKಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅಸೋಸಿಯೇಟ್ ಪ್ರೊಫೆಸರ್, ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ, ತಮಗೆ ಅಪಾರವಾದ ಅನುಭವ ಇದೆ. ಅನೇಕ ವರ್ಷಗಳಿಂದ 25 ವರ್ಷಕ್ಕಿಂತ ಹೆಚ್ಚಿನ ಸೇವೆಯಲ್ಲಿ ತಾವು ವಿಶ್ವವಿದ್ಯಾಲಯ ಮತ್ತು ರೈತರೊಡನೆ ಕೆಲಸ ಮಾಡ್ತಾ ಇದ್ದೀರಿ, ಅಪಾರ ಅನುಭವ ಇದೆ. ಇವತ್ತು ತಾವು ನಮ್ಮ ರೈತ ಬಾಂಧವರಿಗೆ ಈ ಒಂದು ನೆಲಗಡಲೆ ಅಂದರೆ ಶೇಂಗಾ ಬೆಳೆ ಬೇಸಾಯದ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಏನು ಹೊಸ ಹೊಸ ಕ್ರಮ ತಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ಬಂದಿದೆ, ಮತ್ತು ನೆಲಗಡಲೆ ಬೇಸಾಯದಲ್ಲಿ ಯಾವ ಥರ ಪ್ರಾಮುಖ್ಯತೆ ವಹಿಸಬೇಕು, ಹೀಗೆ ಒಂದೊಂದಾಗಿ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಮೊದಲೇದಾಗಿ ನೆಲಗಡಲೆ ಬೇಸಾಯದ ಸೂಕ್ತ ಕಾಲ ಯಾವುದು, ಪ್ರಾಮುಖ್ಯತೆ ಎಷ್ಟಿದೆ, ಅದ್ರ ಬಗ್ಗೆ ಇಂದ ಶುರು ಮಾಡಿ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ. ಸರ್, ನೆಲಗಡಲೆ ಒಂದು ಮುಖ್ಯವಾದ ಎಣ್ಣೆಕಾಳು ಬೆಳೆ, ಅದರಲ್ಲಿ ನಮ್ಮ ಭಾರತದಲ್ಲೂ ಕರ್ನಾಟಕದಲ್ಲೂ ಈ ಬೆಳೆಯನ್ನ ಹೆಚ್ಚಾಗಿ ಬೆಳೀತಾರೆ. ಇನ್ನು ನೆಲಗಡಲೆ ಬೆಳೆ ತಕ್ಕಂತ ಕಾಲಕ್ಕೆ ಬರುವುದಾದ್ರೆ, ನೆಲಗಡಲೆ ಬೆಳೆಯನ್ನು ಸಾಮಾನ್ಯವಾಗಿ ಮುಂಗಾರಿನಲ್ಲಿ ಹೆಚ್ಚು ಬೆಳಿಬಹುದು, ಅಂದ್ರೆ ಜೂನ್ ಜುಲೈ ತಿಂಗಳಲ್ಲಿ ನಾವು ಬಿತ್ತನೆ ಮಾಡೋದು ತುಂಬಾ ಸೂಕ್ತ. ಸೊ ತಡವಾದಲ್ಲಿ ಇಳುವರಿ ಕಮ್ಮಿ ಆಗ್ತದೆ. ಇನ್ನು ಬೇಸಿಗೆ ಬೆಳೆಯಲು ಸಹ ನಾವು ನೆಲಗಡಲೆನ ಬೆಳಿಬಹುದು. ಇನ್ನೊಂದು ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ, ಈಗ ಉಳಿದೆಲ್ಲ ಎಣ್ಣೆ ಬೆಳೆಗಳಿಗಿಂತ ಈಗ ತೆಂಗಿನಕಾಯಿಂದ ಹೇಗೆ ಉಪಯೋಗ ಇದೆಯೋ ಅದೇ ತರ ಈ ಶೇಂಗಾ ಕಾಳಿನ ಬೆಳೆಯನ್ನು ಎರಡು ಮೂರು ತರದಲ್ಲಿ ಉಪಯೋಗಿಸ್ತಾರೆ. ಕೇವಲ ಎಣ್ಣೆ ಅಷ್ಟೇ ಅಲ್ಲ, ನೀವ್ ಹೇಳಿದಂಗೆ ಶೇಂಗಾನ ಬರೀ ಎಣ್ಣೆಗಷ್ಟು ಉಪಯೋಗಿಸಲ್ಲ, ಅದರಿಂದ ಬರ್ತಕ್ಕಂತ ಹಿಂಡಿ ಏನಿದೆ ಆ ಹಿಂಡಿನ ಗೊಬ್ಬರವಾಗಿ ಬಳಕೆ ಮಾಡ್ತಾರೆ, ಚಟ್ನಿಯಾಗಿ ಉಪಯೋಗಿಸ್ತಾರೆ. ಅದನ್ನ ಹೇಳಕ್ಕೆ ತೆಂಗಿನಕಾಯಿ ಚಟ್ನಿ ಹೆಂಗ್, ಬೆಂಗಳೂರಿನಲ್ಲಿ ಇರ್ತಕ್ಕಂತ ಆಲ್ಮೋಸ್ಟ್ ಎಲ್ಲಾ ಹೋಟೆಲ್ಗಳಲ್ಲಿ ಈ ತೆಂಗಿನಕಾಯಿ ಹಿಂಡಿ ಏನ್ ಉಳಿಯುತ್ತೆ ಆ ಹಿಂಡಿನ ಚಟ್ನಿಯಾಗಿ ದೋಸೆಗೆ ಇಡ್ಲಿಗೂ ಸಹ ಬಳಸ್ತಾರೆ. ಅದೇ ತರ ಈಗ ಈ ಶೇಂಗಾ ಉಳಿದಿರುತ್ತೆ ತ್ಯಾಜ್ಯವನ್ನು ಕೂಡ ಈ ಫೀಡ್ಸ್ ಆಗಿ ಪೌಡರ್ ಆಗಿ ಈಗ ಪ್ರಾಣಿಗಳಿಗೆ ಸಾಮಾನ್ಯವಾಗಿ ನಮ್ಮ ಬಿಸ್ಕೆಟ್ ಉತ್ಪಾದನೆಯಲ್ಲಿ ಮಾಡ್ತಾರೆ. ಸೊ ಅದೇ ರೀತಿ ನಮ್ಮ ಬೆಳೆಗಳಿಗೆ ಏನು ಭೂಸ ಅಥವಾ ಹಿಂಡಿ ಅಂತ ಹೇಳ್ತೀವಿ, ಅದರಲ್ಲೂ ಸಹ ಇದನ್ನ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಸೊ ಈ ರೀತಿ ಎಣ್ಣೆ ಅಲ್ಲದೆ ಅನೇಕ ಉದ್ದೇಶಗಳಿಗೆ ಈ ಶೇಂಗಾ ಇದು ಶೇಂಗಾ ಬೆಳೆ ತುಂಬಾ ಪ್ರಮುಖವಾದ ಬೆಳೆ, ವಾಣಿಜ್ಯ ಬೆಳೆ. ಸಾಕಷ್ಟು ನಮ್ಮ ರಾಜ್ಯದಲ್ಲಿ ಇದು ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಾರೆ, ಅದು ರಾಜ್ಯದಾದ್ಯಂತ ಬೆಳೀತಾರೆ. ಮಲೆನಾಡಲ್ಲಿ ಬೆಳೀತಾರೆ, ಕರಾವಳಿಯಲ್ಲಿ ಬೆಳೀತಾರೆ, ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಕಾಳು ಬೆಳೆಗೆ ಸಾಕಷ್ಟು ಪ್ರದೇಶ ಇದೆ ಈ ಒಂದು ಶೇಂಗಾ ಬೆಳೆಗೆ. ಶೇಂಗಾ ಬೆಳೆಗೆ ಎಸ್ಪೆಷಲಿ ನಮ್ಮ ಈ ತುಮಕೂರು ಜಿಲ್ಲೆಯಲ್ಲಿ ಪಾವಗಡ ಅಂತ ಏನ್ ಬರುತ್ತೆ ಆ ಭಾಗದಲ್ಲಿ ಆಲ್ಮೋಸ್ಟ್ ಶೇಂಗಾನ ಹೆಚ್ಚಾಗಿ ಬೆಳೀತಾರೆ. ಅಂದ್ರೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆ ಶೇಂಗಾನ ಹೆಚ್ಚಾಗಿ ಇದು ಪ್ರಮುಖ ವಾಣಿಜ್ಯ ಬೆಳೆ, ಪ್ರಮುಖ ಎಣ್ಣೆಕಾಳು ಬೆಳೆ, ಎಣ್ಣೆಕಾಳು ಬೆಳೆ, ಎಣ್ಣೆಕಾಳು ಸಾಕಷ್ಟು ಎಣ್ಣೆಗೂ ಬೇಡಿಕೆ ಇದೆ. ಅದೇ ತರ ಇದು ಧಾನ್ಯವಾಗಿ ಉಪಯೋಗಿಸ್ತಾರೆ. ಹೌದೌದು ಹೌದಲ್ಲ, ಈಗ ಸಾಕಷ್ಟು ಖಾದ್ಯದಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಹೌದೌದು ಆಯ್ತು. ಈಗ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ, ಇದರ ಈ ಒಂದು ಶೇಂಗಾ ಬೆಳೆಯ ಬೇಸಾಯ ಕ್ರಮವನ್ನ ಹೇಳಿ, ಯಾವಾಗ ಇದು ಸೂಕ್ತ ಕಾಲದಲ್ಲಿ ಇದು ಬೇಸಾಯ ಮಾಡಬೇಕಾಗುತ್ತೆ? ಸೊ ಸಾಮಾನ್ಯವಾಗಿ ಅದನ್ನ ಹೇಳೋಕ್ಕಿಂತ ಮುಂಚೆ ಶೇಂಗಾ ಬೆಳೆಯಲ್ಲಿ ಮುಖ್ಯವಾದ ತಳಿಗಳ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ಳೋಣ. ಸೊ ನಮ್ಮ ಕೃಷಿ ವಿಜ್ಞಾನ ಬೆಂಗಳೂರಿನವರು ಅನೇಕ ಶೇಂಗಾ ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಇತ್ತೀಚೆಗೆ GKVK 5 ಮತ್ತು GKVK 7 ಎಂಬ ಹೊಸ ತಳಿಯನ್ನ ಅಭಿವೃದ್ಧಿ ಮಾಡಿ ಬಿಟ್ಟಿದ್ದಾರೆ. ಈ ತಳಿ ಬಂದು ಮುಂಗಾರು ಅಥವಾ ಬೇಸಿಗೆ ಸೂಕ್ತವಾದ ತಳಿ. ಇದು ವಲಯ 4 ಮತ್ತು 5 ಇದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಸೊ 110-120 ದಿನಗಳ ಇದರ ಕಾಲಾವಧಿ. ಸೊ ನೀರಾವರಿಯಲ್ಲಿ ಆದರೆ 11-12 ಕ್ವಿಂಟಾಲ್ ಒಂದು ಎಕರೆಗೆ ನಾವು ಇಳುವರಿನ ಪಡಿಬಹುದು. ಇನ್ನು ಖುಷ್ಕಿ ಜಮೀನಲ್ಲಾದ್ರೆ 8-10 ಕ್ವಿಂಟಾಲ್ ಒಂದು ಎಕರೆಗೆ ಪಡಿಬಹುದು. ಸೊ ಈ GKVK 5 ಮತ್ತು 7 ವಿಶಿಷ್ಟ ಗುಣಗಳೇನಪ್ಪ ಅಂದರೆ, ಬೆಳೆಯ ಕಟಾವಿನ ಹಂತವರೆಗೂ ಎಲೆಗಳು ಹಸಿರಾಗಿರ್ತವೆ. ತಡವಾದ ಎಲೆ ಚುಕ್ಕಿ ರೋಗಕ್ಕೆ ಇದು ಮಧ್ಯಮ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಇನ್ನು ಗಿಡ ಯಾವಾಗಲೂ ಗಾಢ ಹಸಿರು ಬಣ್ಣದಿಂದ ಕೂಡಿರ್ತದೆ. ಇನ್ನು 2ನೇ ತಳಿಯಾಗಿ KCG 6 ಅಂತ ಹೇಳ್ಬಿಟ್ಟು ಇದನ್ನು ಚಿಂತಾಮಣಿ 6 ಅಂತ ಕರೀತಾರೆ. ಸೊ ಇದು ಮುಂಗಾರಿಗೆ ಮತ್ತು ಬೇಸಿಗೆಗೆ ಇದು ಸೂಕ್ತವಾದ ಬೆಳೆ. ಸೊ ಅದೇ ರೀತಿ KCG 2 ಸಹ ನಮ್ಮ ಕೃಷಿ ವಿಜ್ಞಾನ ಬೆಂಗಳೂರಿನಿಂದ ಬಿಡುಗಡೆ ಮಾಡಿದ್ದಾರೆ. ಇದು 110-115 ದಿವಸದಲ್ಲಿ ಇದು ಕಟಾವಿಗೆ ಬರ್ತದೆ. ಇದು 10-12 ಕ್ವಿಂಟಾಲ್ ಒಂದು ಎಕರೆಗೆ ಇಳುವರಿ ಪಡ್ಕೋಬಹುದು. ಇದು ಅಲ್ಪಾವಧಿ ತಳಿ ಮತ್ತು ಅಧಿಕ ಎಣ್ಣೆ ಅಂಶ ಕೊಡ್ತಕ್ಕಂಥ ತಳಿ. ಇನ್ನು ಇತ್ತೀಚೆಗೆ ಈ GPBD 4 ಅಂತೇಳಿ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದು 105-110 ದಿವಸಗಳಿಗೆ ಇದು ಕಟಾವಿಗೆ ಬರುತ್ತೆ. 6-8 ಕ್ವಿಂಟಾಲು ಒಂದು ಎಕರೆಗೆ ಇಳುವರಿನ ಪಡ್ಕೋಬಹುದು. ಇದರ ವಿಶಿಷ್ಟಗಳೇನಪ್ಪ ಅಂದರೆ, ಸಾಮಾನ್ಯವಾಗಿ ನೆಲಗಡಲೆಯಲ್ಲಿ ಈ ತುಕ್ಕು ರೋಗ ಮತ್ತು ಎಲೆಚುಕ್ಕ ರೋಗ ಹೆಚ್ಚು ಸಮಸ್ಯೆ ಇದೆ. ಈ ಎರಡು ರೋಗಗಳಿಗೂ ಇದು ನಿರೋಧ ಶಕ್ತಿಯನ್ನು ಹೊಂದಿದೆ. ಅದೇ ರೀತಿ ICGV 9 1114 ಅಂತ ಬರುತ್ತೆ. ಇದು ಮುಂಗಾರು ಮತ್ತು ಬೇಸಿಗೆಗೆ ಸೂಕ್ತವಾದ ತಳಿ. 95-100 ದಿವಸಕ್ಕೆ ಕಟಾವು ಬರುತ್ತೆ. 8-10 ಕ್ವಿಂಟಾಲು ಇಳುವರಿ ಕೊಡ್ತದೆ ಮತ್ತು ಇದು ಅಲ್ಪಾವಧಿ ತಳಿ. ಇನ್ನು ಇದು TMV 2 ಅಂತ ಬರುತ್ತೆ. ಇದು 100-120 ದಿವಸಗಳಿಗೆ ಕಟಾವು ಬರ್ತದೆ. 8-10 ಕ್ವಿಂಟಾಲು ಇಳುವರಿ ಬರ್ತದೆ. ಸೊ ಇದು ಕಾಯಿ ಚೆನ್ನಾಗಿ ಬರ್ತದೆ ಮತ್ತು ಬೀಜ ದಪ್ಪವಾಗಿ ಆಕರ್ಷಕವಾಗಿರ್ತದೆ. ಇನ್ನು JL 24 ಅಂತೇಳಿ ಇನ್ನೊಂದು ತಳಿ ಇದೆ. ಇದು ಮುಂಗಾರಿಗೆ ಹೆಚ್ಚು ಸೂಕ್ತ. 95-100 ದಿವಸ ಕಟಾವು ಬರ್ತದೆ. ಅದೇ ರೀತಿ K134 ಅಂತೇಳಿ ಇನ್ನೊಂದು ತಳಿ ಇದೆ. ಇದು 95-105 ದಿವಸ ಕಟಾವಿಗೆ ಬರ್ತದೆ. ಸಾಮಾನ್ಯವಾಗಿ ಪ್ರತಿ ಎಕರೆಗೆ 40-45 KG ಬಿತ್ತನೆ ಬೀಜ ಬೇಕಾಗ್ತದೆ. ಬಟ್ JL 24 ಇದು ಬೀಜ ದಪ್ಪ ಇರೋದ್ರಿಂದ 1 ಎಕರೆಗೆ 60 KG ಬಿತ್ತನೆ ಬೀಜ ಬೇಕಾಗ್ತದೆ. ಸೊ ಬಿತ್ತನೆ ಬೀಜಕ್ಕೆ ಸಾಮಾನ್ಯವಾಗಿ ನಾವು ಬೀಜೋಪಚಾರ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ನಮ್ಮಲ್ಲಿ ರೈಸೋಬಿಯಂ ಮತ್ತು ಅಜಿಟೋಬ್ಯಾಕ್ಟರ್ ಅಂತೇಳಿ ಇವು ಜೈವಿಕ ಗೊಬ್ಬರಗಳು ಸಿಗ್ತವೆ. ಸೊ 150 ಗ್ರಾಂ 1 KG ಬೀಜಕ್ಕೆ ಬೀಜೋಪಚಾರ ಮಾಡಬೇಕು. ಅದೇ ರೀತಿ ರಂಜಕ ಕರಗಿಸುವ ಸೂಕ್ಷ್ಮಾಣುಜೀವಿ ಬರುತ್ತೆ, PSB ಅಂತ ಹೇಳ್ಬಿಟ್ಟು. ಸೊ 400 ಗ್ರಾಂ 1 KG ಬಿತ್ತನೆ ಬೀಜಕ್ಕೆ ಬೀಜೋಪಚಾರ ಮಾಡಬೇಕು. ಸೊ ಈ ರೀತಿ ಬಿತ್ತನೆ ಬೀಜೋಪಚಾರ ಮಾಡೋದ್ರಿಂದ ಅನೇಕ ರೋಗಗಳಿಗೆ ಅವು ನಿರೋಧಕ ಶಕ್ತಿಯನ್ನು ಹೊಂದ್ತವೆ. ಸೊ ನೆಲಗಡಲೆಯಲ್ಲಿ ಮುಖ್ಯವಾಗಿ ಈ ಗೊನ್ನೆ ಹುಳುವಿನ ಸಮಸ್ಯೆ ಹೆಚ್ಚಾಗಿ ಕಾಡುತ್ತೆ, ಅದೇ ರೀತಿ ಗೆದ್ದಲು ಹುಳುವಿನ ಸಮಸ್ಯೆ ಹೆಚ್ಚಾಗಿರುತ್ತೆ. ಸೊ ಇವುಗಳನ್ನು ಹತೋಟಿ ಮಾಡೋದಕ್ಕೆ 1 ಕೆಜಿ ಬೀಜಕ್ಕೆ 15 ಮಿಲಿ ಕ್ಲೋರೋಫೈರಿಫಾಸ್ 20 cc ಅಥವಾ ಇಮಿಡಾಕ್ಲೋಪ್ರಿಡ್ 17.8 SL 3 ml 1 ಕೆಜಿ ಬೀಜೋಪಚಾರ ಮಾಡಿದ್ರೆ ನಾವು ಈ ಗೊನ್ನೆ ಹುಳು ಮತ್ತು ಗೆದ್ದಲುವಿನ ಹಾವಳಿ ಕಮ್ಮಿ ಮಾಡ್ಕೋಬಹುದು. ನಿನ್ನ ರೋಗಗಳಿಗೆ ಬರೋದ್ರಾದ್ರೆ ಈ ಜೈವಿಕ ಶಿಲೀಂದ್ರನಾಶಕ ಟ್ರೈಕೋಡರ್ಮಾನ್ ಸಿಗುತ್ತೆ. ಆ ಟ್ರೈಕೋಡರ್ಮಾನ 2 ಕೆಜಿ ಟ್ರೈಕೋಡರ್ಮಾನ 1 ಟನ್ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಅವಳನ್ನ ಭೂಮಿಗೆ ಹಾಕೋದ್ರಿಂದ ಈ ಭೂಮಿಯಲ್ಲಿ ಹರಡ್ತಕ್ಕಂಥ ರೋಗಗಳನ್ನು ನಾವು ತಡೆಯಬಹುದು. ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ, ಈಗ ನೆಲಗಳಲ್ಲಿ ಬಿತ್ತನೆ ಮಾಡ್ಬೇಕಂತಾರೆ, ಈಗ ಭೂಮಿ ಆಯ್ಕೆ ಮತ್ತೆ ಅದನ್ನು ಹದಗೊಳಿಸ್ಬೇಕು, ಈ ಎಲ್ಲ ಕ್ರಮದ ಬಗ್ಗೆನೂ ಯಾವ್ಯಾವ ತಾಂತ್ರಿಕತೆ ಅಳವಡಿಸ್ಕೊಳ್ಬೇಕಾಗುತ್ತೆ, ಇದ್ರ ಬಗ್ಗೆನೂ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡಿ. ಸರ್, ನೆಲಗಡಲೆ ಬೆಳೀತಕ್ಕಂಥ ಭೂಮಿ ಸಾಮಾನ್ಯವಾಗಿ ಸಮತಟ್ಟವಾಗಿರಬೇಕು, ಮತ್ತೆ ಆ ಭೂಮಿಯಲ್ಲಿ ನೀರು ಬಸಿಯುವಂತಿರಬೇಕು. ಇದು ನೀವು ಎಲ್ಲ ಪ್ರದೇಶದ್ದು ಎಲ್ಲ ಏನು ನಿಮ್ದು ಜೋನ್ ವೈಸ್ ಹೇಳಿ, ಯಾವ್ಯಾವ ಪ್ರದೇಶ ಪ್ರತಿಯೊಂದು ಸಮಗ್ರ ಕರ್ನಾಟಕದ ಬಗ್ಗೆ ಹೇಳಬೇಕು. ಸಾಮಾನ್ಯವಾಗಿ ಇದು ಮೈದಾನದ ಪ್ರದೇಶಗಳಲ್ಲಿ ಈ ಸಮಸ್ಯೆ ಕಾಣಲ್ಲ, ಬಟ್ ಬೇರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಇಂಥ ಕಡೆ ನಮಗೆ ಸಮತಟ್ಟದ ಭೂಮಿ ಇರಲ್ಲ. ಸೊ ಅಂಥ ಪ್ರದೇಶಗಳಲ್ಲಿ ನಾವು ಸಮತಟ್ಟವಾದ ಭೂಮಿಯನ್ನು ನಾವು ಆಯ್ಕೆ ಮಾಡಬೇಕು. ಇದರಲ್ಲಿ ಮುಖ್ಯವಾಗಿ ನೀರು ನಿಲ್ಲಬಾರ್ದು, ಸೊ ನೀರು ಬಸಿದು ಹೋಗ್ತಕ್ಕಂಥ ಜಮೀನನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ. ಸೂರ್ಯಕಾಂತಿಗೆ ಮರಳು ಮಿಶ್ರಿತ ಗೋಲ್ಡ್ ಮಣ್ಣಾದರೆ ತುಂಬ ಸೂಕ್ತವಾಗಿರ್ತದೆ. ಸಾಮಾನ್ಯವಾಗಿ ನಾವು ಮೊಟ್ಟ ಮೊದಲಿಗೆ 1-2 ಸಲ ಭೂಮಿಯನ್ನ ನೇಗಿಲಿಂದ ಉಳುಮೆ ಮಾಡಬೇಕು. ಸೊ ತದನಂತರ ನಾವು 2-3 ಬಾರಿ ಕುಂಟೆ ಅಥವಾ ಹಲ್ವೆ ಹಾಯಿಸಿ ಭೂಮಿಯನ್ನ ಹದ ಮಾಡಿ ಬಿತ್ತನೆ ಮಾಡಿದ್ರೆ ನೆಲಗಡಲೆಯಿಂದ ಒಳ್ಳೆ ಇಳುವರಿ ಪಡ್ಕೋಬಹುದು. ಇನ್ನೊಂದು, ಎಲ್ಲ ಬೆಳೆಗೆ ತಕ್ಕ ಹಾಗೆ ಈ ಶೇಂಗಾ ಬೆಳೆಗೂ ಕೂಡ ಗೊಬ್ಬರ ಬೇಕಾಗ್ತದೆ. ಯಾವ್ಯಾವ ತರದ ಗೊಬ್ಬರ ಮತ್ತೆ ಯಾವ ತರ ಪೋಷಕಾಂಶಗಳು ಇರಬೇಕಾಗತ್ತೆ ಅದ್ರ ಬಗ್ಗೆ ಹೇಳಿ ಡಾಕ್ಟರ್. ಸಾಮಾನ್ಯವಾಗಿ ಬಿತ್ತನೆಗೆ 2-3 ವಾರಗಳ ಮೊದಲೇ ನಾವು ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನು ಹಾಕಬೇಕು. ಸೊ ಈ ಕೊಟ್ಟಿಗೆ ಗೊಬ್ಬರ ಮತ್ತು ಕಾಂಪೋಸ್ಟ್ ಅನ್ನ 4 ಟನ್ ಎಕರೆಗೆ ಹಾಕಬೇಕಾಗ್ತದೆ. ಸೊ ಮುಖ್ಯವಾದ ಪೋಷಕಾಂಶಗಳು ಸಾಮಾನ್ಯವಾಗಿ ಬೇಕಾಗೋದು ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್. ಸೊ ನೀರಾವರಿ ಬೆಳೆಯಲಾದ್ರೆ ನೆಲಗಡಲೆಗೆ 10 ಕೆಜಿ ಸಾರಜನಕ ಬೇಕಾಗತ್ತೆ, 30 ಕೆಜಿ ರಂಜಕ ಬೇಕಾಗತ್ತೆ, 15 ಕೆಜಿ ಪೊಟ್ಯಾಶ್ ಬೇಕಾಗ್ತದೆ. ಇನ್ನು ಕುಷ್ಕಿ ಬೆಳೆಯಲಾದ್ರೆ ಸಾರಜನಕ ಅಂಶ 10 ಕೆಜಿ ಬೇಕಾಗತ್ತೆ, ರಂಜಕ 20 ಕೆಜಿ ಬೇಕಾಗತ್ತೆ, ಪೊಟ್ಯಾಶ್ 10 ಕೆಜಿ ಬೇಕಾಗತ್ತೆ. ಸೊ ಈ ಮುಖ್ಯವಾದ ಪೋಷಕಾಂಶಗಳ ಜೊತೆಗೆ ನೆಲಗಡಲೆಗೆ ಲಘು ಪೋಷಕಾಂಶಗಳ ಅವಶ್ಯಕತೆನೂ ಇರ್ತದೆ. ಸೊ ಇದರಲ್ಲಿ ನೆಲಗಡಲೆಗೆ ಬೇಕಾಗಿರ್ತಕ್ಕಂಥ ಲಘು ಪೋಷಕಾಂಶಗಳು ಸತುವಿನ ಸಲ್ಫೇಟ್ ಅಂತ ಹೇಳ್ಬಿಟ್ಟು, ಇದು 1 ಎಕರೆಗೆ 4 ಕೆಜಿ ಬೇಕಾಗ್ತದೆ. ಇನ್ನು ಸಾಮಾನ್ಯವಾಗಿ ಬೇರೆ ಲಘು ಪೋಷಕಾಂಶ ತಗೊಂಡ್ರೆ ಬೋರಾಕ್ಸ್ ಅಂತ ಬರುತ್ತೆ, ಬೋರಾಕ್ಸ್ ಸಹ 4 ಕೆಜಿ 1 ಎಕರೆಗೆ ಬೇಕಾಗತ್ತೆ. ಇದ್ರ ಜೊತೆಗೆ ಜಿಪ್ಸಮ್, ಜಿಪ್ಸಮ್ ಉಪ್ಪು ಅಂತೇಳಿ ರೈತರು ಕರೀತಾರೆ, ಆ ಜಿಪ್ಸಮ್ ಆದರೆ 200 ಕೆಜಿ 1 ಎಕರೆಗೆ ಬೇಕಾಗ್ತದೆ. ಮತ್ತೆ ಭೂಮಿಯನ್ನ ನೋಡಿದಾಗ ಸಾಮಾನ್ಯವಾಗಿ ಆ ಮಣ್ಣೇನಾದರೂ ಹುಳಿ ಮಣ್ಣಾಗಿದ್ರೆ, ಅಂದರೆ ರಸಸಾರ 6ಕ್ಕಿಂತ ಕಡಿಮೆ ಇದ್ರೆ, ಆ ರಸಸಾರನ ಹೆಚ್ಚಿಸೋದಕ್ಕೆ ನಾವು ಭೂಮಿಗೆ ಸುಣ್ಣವನ್ನ ಹಾಕಬೇಕಾಗತ್ತೆ. ಸಾಮಾನ್ಯವಾಗಿ ನಾವು 1 ಎಕರೆಗೆ 400 ಕೆಜಿ ಸುಣ್ಣವನ್ನ ಭೂಮಿಗೆ ಸೇರಿಸಬೇಕಾಗತ್ತೆ. ಸೊ ಸಾಮಾನ್ಯವಾಗಿ ಬಿತ್ತನೆಗೆ ಮುಂಚೆ ಅಥವಾ 1 ತಿಂಗಳ ನಂತರ 500 ಕೆಜಿ ಜಿಪ್ಸಮ್ ಅನ್ನ 1 ಹೆಕ್ಟೇರ್ಗೆ ಭೂಮಿಗೆ ಸೇರಿಸಬೇಕಾಗತ್ತೆ. ಇನ್ನು ಹರಳಿನ ರೂಪದ ರಸಗೊಬ್ಬರಗಳನ್ನು ಸಂಯುಕ್ತ ಕೂರಿಗೆ ಮುಖಾಂತರ ನಾವು ಹಾಕಬೇಕಾಗತ್ತೆ. ಸಾಮಾನ್ಯವಾಗಿ ನಾವು ಅಂತರಕ್ಕೆ ಬಂದರೆ 1-12 ಅಂಗುಲಗಳ ಸಾಲುಗಳನ್ನು ಮಾಡಬೇಕಾಗತ್ತೆ. 4 ಅಂಗುಲ 1 ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಂತರವನ್ನು ಕೊಡಬೇಕಾಗತ್ತೆ. ಮತ್ತು ಬಿತ್ತನೆ ಆಳ ತುಂಬ ಆಳಕ್ಕೆ ಮಾಡಬಾರ್ದು, 1-2 ಅಂಗುಲ ಆಳದಲ್ಲಿ ನಾವು ಬಿತ್ತನೆ ಮಾಡಿದ್ದಾದರೆ ಒಳ್ಳೆ ಮೊಳಕೆಗಳು ಸಹ ಬರ್ತವೆ. ಆಳ ಮಾಡಿದ್ರೆ ಮೊಳಕೆ ಬರೋದು ಕಡಿಮೆ ಆಗುತ್ತೆ, ಅಂದ್ರೆ ತೀರಾ ಆಳಕ್ಕೆ ಹಾಕಿದ್ರೆ ಮೊಳಕೆ ಪ್ರಮಾಣ ಕಮ್ಮಿ ಆಗುತ್ತೆ. 1-2 ಅಂಗುಲ ಆಳದಲ್ಲಿ ಹಾಕಿದ್ರೆ ಚೆನ್ನಾಗಿ ಬಂದ್ಬಿಡ್ತದೆ, ಮೊಳಕೆ ಬರ್ತದೆ. ಇದಕ್ಕೆ ನೆಲಗಡಲೆ ಬೆಳೆಯಲು ಕೂಡ ಕಳೆ ಒಂದು ನಿಯಂತ್ರಿಸೋದು ಕೂಡ ಸೂಕ್ತ ಆಗಿದೆ ಅಂತಾರಲ್ಲ, ಏನು ಯಾವ ತರ ಕಳೆ ನಿಯಂತ್ರಣ ಮಾಡಬೇಕು ಅಲ್ಲಿ? ಸರ್, ಸಾಮಾನ್ಯವಾಗಿ ನೆಲಗಡಲೆ ಬೆಳೆಯಲ್ಲಿ ಕಳೆಗಳ ನಿಯಂತ್ರಣ ತುಂಬಾ ಮುಖ್ಯವಾಗ್ತದೆ. ಸೊ ಬಿತ್ತನೆ ದಿವಸ ಅಥವಾ ಮಾರನೇ ದಿವಸ ನಾವು ಉದಯಪೂರ್ವ ಕಳೆನಾಶಕಗಳನ್ನ ಸಿಂಪರಣೆ ಮಾಡಬೇಕಾಗತ್ತೆ. ಸೊ ಮುಖ್ಯವಾಗಿ 2 ಕಳೆನಾಶಕಗಳು ನೆಲಗಡಲೆಯಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಮೊದಲೇ ಬಂದು ಮೆಥಲಾಕ್ಲೋರ್ ಅಂತೇಳಿ, ಮೆಥಲಾಕ್ಲೋರ್ 50 cc 800 ಮಿಲಿ 300 ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಭೂಮಿಗೆ ಸಿಂಪರಣೆಯನ್ನು ಮಾಡಬೇಕಾಗತ್ತೆ, ಅಥವಾ ಫ್ಲೂ ಕ್ಲೋರಾಲಿನ್ ಬರುತ್ತೆ. ಇದಾದರೆ 800 ಮಿಲಿ 300 ಲೀಟರ್ ನೀರಿನಲ್ಲೂ ಸಹ ಇದನ್ನು ಬೆರೆಸಿ ಸಿಂಪಡಿಸಬಹುದು. ಇನ್ನು ಕಳೆನಾಶಕಗಳ ಸಿಂಪರಣೆ ನಂತರ ಭೂಮಿಯನ್ನು ನಾವು ತುಳಿಬಾರ್ದು. ಸೊ ಕಳೆನಾಶಕಗಳನ್ನು ಹೊಡ್ಕೊಂಡು ಹಿಂದಕ್ಕೆ ಬರಬೇಕಾಗತ್ತೆ. ಸೊ ಯಾವುದೇ ಕಾರಣಕ್ಕೂ ನಾವು ಕಳೆನಾಶಕ ಹೊಡೆದಿದ್ದ ಜಾಗದಲ್ಲಿ ಕಾಲಿಂದ ತುಳಿಬಾರ್ದು. ಸಿಂಪರಣೆ ಸಮಯದಲ್ಲಿ ಸಾಮಾನ್ಯವಾಗಿ ನಾವು ಭೂಮಿಯಲ್ಲಿ ನಾವು ಸಾಕಷ್ಟು ತೇವಾಂಶವನ್ನು ಕಾಪಾಡಬೇಕಾಗತ್ತೆ. ಅದೇ ರೀತಿ ಹೆಂಟೆಗಳೇನಾದರೂ ಇದ್ರೆ ಈ ಕಳೆನಾಶಕ ಹೆಚ್ಚು ಪರಿಣಾಮಕಾರಿಯಾಗಿಲ್ಲ. ಸೊ ಹೆಂಟೆಗಳಿರದಂತೆ ನಾವು ಎಚ್ಚರವನ್ನು ವಹಿಸಬೇಕಾಗ್ತದೆ. ಇನ್ನು 15-20 ದಿನಗಳ ನಂತರ ಈ ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ಸ್ ಅಂತೇಳಿ ಅಂದ್ರೆ ಉದಯೋತ್ತರ ಕಳನಾಶಕಗಳು ಅಂತ ಹೇಳ್ತೀವಿ, ಆ ಉದಯೋತ್ತರ ಕಳನಾಶಕಗಳನ್ನ ಕೊಡಬಹುದು. ಸಾಮಾನ್ಯವಾಗಿ ಕಲೆಗಳು 2-3 ಎಲೆ ಹಂತದಲ್ಲಿ ಇರಬೇಕಾದ್ರೆ ಈ ಉದಯೋತ್ತರ ಕಳನಾಶಕಗಳನ್ನ ಸಿಂಪರಣೆ ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ 2 ಉದಯೋತ್ತರ ಕಳನಾಶಕಗಳಿದ್ದಾವೆ, ಕ್ವಿಸಲಾಫಾಸ್ ಪಿ ಎಥೈಲ್ ಅಂತ ಹೇಳ್ಬಿಟ್ಟು ಅಥವಾ ಇಮಾಜಿಟಿಪಿರ್ 10 SL ಅಂತ ಹೇಳ್ಬಿಟ್ಟು. ಇವು 200 ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಸಿಂಪರಣೆ ಮಾಡಿದ್ರೆ ಸಾಮಾನ್ಯವಾಗಿ ಈ ಕಳೆಗಳನ್ನು ಹತೋಟಿ ಮಾಡಬಹುದು. ಸೊ ತದನಂತರ ನಾವು 45 ದಿನಗಳ ಅಂತರದಲ್ಲಿ ಒಂದು ಸಲ ಕೈಕಳೆ ಮಾಡಿದ್ದಾದ್ರೆ ಈ ಕಳೆಗಳಿಂದ ಮುಕ್ತಿ ಪಡಿಬಹುದು. ಈ ನೆಲಗಡಲೆಯಲ್ಲಿ ಮಧ್ಯಂತರ ಅಥವಾ ಅಂತರ ಬೇಸಾಯ ಕ್ರಮವನ್ನು ಅನುಸರಿಸಬೇಕಾಗುತ್ತಲ್ಲ, ಈ ಯಾವ್ಯಾವ ತರದ ಅಂತರ ಬೇಸಾಯ ಕ್ರಮಗಳಿರುತ್ತೆ ಡಾಕ್ಟರ್? ಸಾಮಾನ್ಯವಾಗಿ ರೈತರು ನೆಲಗಡಲೆಯಲ್ಲಿ 3 ಮಧ್ಯಂತರ ಬೇಸಾಯಗಳನ್ನು ಮಾಡ್ತಾರೆ. ಸೊ ಮೊದಲನೇ ಮಧ್ಯಂತರ ಬೇಸಾಯ 15 ದಿನಗಳ ನಂತರ, 2ನೇ ಮಧ್ಯಂತರ ಬೇಸಾಯ 30 ದಿನಗಳ ನಂತರ, 3ನೇ ಮಧ್ಯಂತರ ಬೇಸಾಯ 45 ದಿನಗಳ ನಂತರ ಮಾಡ್ತಾರೆ. ಈ ಮಧ್ಯಂತರ ಬೇಸಾಯವನ್ನು ಸಾಮಾನ್ಯವಾಗಿ ಕುಂಟೆನ ಹೊಡಿಸಿ ಅಂದ್ರೆ ಸಾಲುಗಳ ಮಧ್ಯೆ ಕುಂಟೆನ ಹಾರಿಸಿ ಹೊಡಿತಾರೆ. ಈ ರೀತಿ ಮಾಡೋದ್ರಿಂದ ಕಳೆಗಳು ಹೋಗ್ತವೆ, ಅದೇ ರೀತಿ ಗಿಡದ ಬುಡಕ್ಕೆ ಮಣ್ಣನ್ನ ಏರಿದಂತಾಗ್ತದೆ. ಈ ರೀತಿ ನಾವು ಕುಂಟೆನ ಹೊಡೆದು ಬಿಟ್ಟು ನಾವು ಅಂತರ ಬೇಸಾಯವನ್ನ ಮಾಡಬಹುದು. ಇನ್ನೊಂದು ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ, ಈಗ ನೆಲಗಡಲೆ ಬೇಸಾಯಕ್ಕೆ ಯಾವ್ದಾದ್ರು ಸೂಕ್ತ ಕಾಲ ಅಂತ ಅವಾಗ ಹೇಳಿದ್ರಿ, ಈಗ ನಮ್ಮದ ಕರ್ನಾಟಕ ರಾಜ್ಯದಲ್ಲಿ ಪ್ರದೇಶಕ್ಕೆ ಅನುಗುಣವಾಗಿನೂ ಕೂಡ ಇದು ಮಾಡಬಹುದಾ? ಯಾಕಂದ್ರೆ ಈಗ ನೋಡಿ, ಮಲೆನಾಡಲ್ಲಿ ಬೇರೆ ತರ ವಾತಾವರಣ ಇರುತ್ತೆ, ಕರಾವಳಿಯಲ್ಲಿ ಬೇರೆ ಇರ್ತದೆ, ಉತ್ತರ ಕರ್ನಾಟಕ ಬೇರೆ ಇರ್ತದೆ, ಮತ್ತೆ ದಕ್ಷಿಣ ಕರ್ನಾಟಕ. ಆವಾಗ ನಾವು ಒಂದೇ ವಾತಾವರಣಕ್ಕೆ ತಕ್ಕಾಗ ನಾವು ಬೆಳೆ ಬೆಳೆಯಕ್ಕೆ ಬರಲ್ಲ, ಸ್ವಲ್ಪ ನಾವು ಬದಲಾವಣೆ ಮಾಡ್ಕೊಳ್ಬಹುದಾ? ಸರ್, ಸಾಮಾನ್ಯವಾಗಿ ನಾನು ಈಗಾಗಲೇ ಹೇಳ್ದಂಗೆ ಇಲ್ಲಿ ಹವಾಗುಣಕ್ಕೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹವಾಮಾನದಲ್ಲಿ ವ್ಯತ್ಯಾಸಗಳಿರ್ತವೆ. ಅದೇ ರೀತಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಭೂಮಿಯಲ್ಲೂ ಸಹ ವ್ಯತ್ಯಾಸ ಬದಲಾವಣೆ ಇರುತ್ತೆ. ಹವಾಮಾನದ ಅನುಗುಣವಾಗಿ ಅಥವಾ ಭೂಮಿಯ ಅನುಗುಣವಾಗಿ ನೆಲಗಡಲೆ ಇಳುವರಿ ಬೇಸಾಯ ಮಾಡಬಹುದು. ಸೊ ಅದರಲ್ಲಿ ಮುಖ್ಯವಾಗಿ ಇದರಲ್ಲಿ ಬೆಳೀತಕ್ಕಂಥ ಕಾಲ ಮುಖ್ಯ. ಸಾಮಾನ್ಯವಾಗಿ ನೆಲಗಡಲೆನ 2 ಕಾಲದಲ್ಲಿ ಬೆಳಿಬಹುದು, ಒಂದು ಮುಂಗಾರಿನಲ್ಲಿ ಇನ್ನೊಂದು ಬೇಸಿಗೆಯಲ್ಲಿ. ಸೊ ಕರೆಕ್ಟ್ ಅಲ್ಲಿ ಮುಂಗಾರಾದ್ರೆ ಜೂನ್ ಜುಲೈ ತಿಂಗಳಲ್ಲಿ ಬೆಳಿಬೇಕು, ಬೇಸಿಗೆಯಲ್ಲಾದ್ರೆ ಡಿಸೆಂಬರ್ ಜಾನುವರಿ ತಿಂಗಳಲ್ಲಿ ಬೆಳಿಬೇಕು. ಸ್ವಲ್ಪ ಒಂದು 10 ಜನ ಹೆಚ್ಚು ಕಡಿಮೆ ಆಗುತ್ತೆ 10 ದಿವಸ ಅಂದ್ರೆ ತಡವಾದಷ್ಟು ಇಳುವರಿಯಲ್ಲಿ ಕಡಿಮೆ ಆಗ್ತದೆ. ಸೊ ಈ ರೀತಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹವಾಮಾನದ ಅನುಗುಣವಾಗಿ ಭೂಮಿಯ ಅನುಗುಣವಾಗಿ ನಾವು ಬೇಸಾಯ ಮಾಡಬೇಕಾಗುತ್ತೆ. ಈ ನೆಲಗಡಲೆಯಲ್ಲಿ ನೀರಿನ ನಿರ್ವಹಣೆ ಹೆಂಗ್ ಮಾಡಬೇಕು? ಸರ್, ಸಾಮಾನ್ಯವಾಗಿ ಬಿತ್ತನೆ ಸಮಯದಲ್ಲಿ ನಾವು ಒಂದು ಬಾರಿ ನೀರು ಕಟ್ಟಲೇಬೇಕಾಗ್ತದೆ, ಯಾಕಂದ್ರೆ ಅವು ಸಂದಿಗ್ಧ ಹಂತಗಳು, ಮೊಳಕೆ ಹೊಡೆಯುವಂತ ಹಂತ ಸಂದಿಗ್ಧ ಹಂತ. ಇನ್ನು ಸಾಮಾನ್ಯವಾಗಿ ಭೂಮಿ ಮತ್ತು ಹವಾಗುಣ ಅನುಗುಣವಾಗಿ ನಾವು 10-12 ದಿನಗಳಿಗೊಮ್ಮೆ ನೀರನ್ನು ಹಾಯಿಸಬೇಕಾಗತ್ತೆ. ಸೊ ಉದಾಹರಣೆಗೆ ನಾನು ಆಗ್ಲೇ ಹೇಳ್ದಂಗೆ ಕೆಂಪು ಮಣ್ಣಲ್ಲಿ ನೆಲಗಡಲೆ ಬೆಳೀತಾರೆ, ಕಪ್ಪು ಜೇಡಿ ಮಣ್ಣಲ್ಲಿ ನೆಲಗಡಲೆ ಬೆಳೀತಾರೆ, ಕೆಂಪು ಮರಳು ಮಿಶ್ರಿತ ಗೋಡು ಮಣ್ಣಲ್ಲಾದ್ರೆ 8-10 ದಿವಸದಲ್ಲಿ ನೀರನ್ನು ಹಾಯಿಸಬೇಕಾಗತ್ತೆ. ಇನ್ನು ಕಪ್ಪು ಜೇಡಿ ಮಣ್ಣಲ್ಲಾದ್ರೆ ತೇವಾಂಶ ಅದು ಹಿಡಿದುಕೊಳ್ಳುವಂತ ಶಕ್ತಿ ಜಾಸ್ತಿ ಇರುತ್ತೆ. ಸೊ 15-20 ದಿವಸಗಳಿಗೊಮ್ಮೆ ನೀರನ್ನು ಕಟ್ಟಬಹುದು. ಸೊ ಅದೇ ರೀತಿ ಇಲ್ಲೂ ಸಹ ನೀರು ಒದಗಿಸ್ತಕ್ಕಂಥ ಕೆಲವೊಂದು ಸಂದಿಗ್ಧ ಹಂತಗಳಿದ್ದಾವೆ. ಸೊ ಮೊದಲನೇ ಸಂದಿಗ್ಧ ಹಂತ ಬಂದು ಬೀಜ ಮೊಳಕೆ ಹೊಡಿತಕ್ಕಂಥ ಸಂದರ್ಭ. ಸೊ ಆ ಸಂದರ್ಭದಲ್ಲಿ ನಾವು ತೇವಾಂಶನ ಕಾಪಾಡಬೇಕಾಗತ್ತೆ. ಎರಡನೇದು ಬಂದು ಹೂ ಬಿಡ್ತಕ್ಕಂಥ ಸಂದರ್ಭದಲ್ಲಿ, ಮೂರನೇದು ಈ ಬಳಲು ಅಥವಾ ಬಾರಂಗಿಗಳು ಭೂಮಿ ಸೇರ್ತಕ್ಕಂಥ ಸಂದರ್ಭದಲ್ಲಿ, ಮತ್ತು ಕಾಯಿ ಬಲಿತಕ್ಕಂಥ ಹಂತದಲ್ಲಿ. ಈ 4 ಹಂತದಲ್ಲಿ ನಾವು ತೇವಾಂಶನ ಕಾಪಾಡಿದ್ದಾದ್ರೆ ಒಳ್ಳೆ ಇಳುವರಿ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಜಾಸ್ತಿ ಇರ್ತದೆ. ಇನ್ನೊಂದು, ಈಗ ನೆಲಗಡಲೆ ಬೆಳೆಯಲ್ಲಿ ಅಂತರ ಬೆಳೆ ಪದ್ಧತಿ ಕೂಡ ಇದೆಯಲ್ಲ, ಈಗ ಶೇಂಗಾ ಜೊತೆಗೆ ಬೇರೆ ಏನೋ ಬೆಳೆಯೋದು, ಆಜುಬಾಜು ಪಕ್ಕದಲ್ಲಿ ಇನ್ನು ಬೆಳ್ಕೊಂತ ಹೋದ್ರೆ ಇಳುವರಿ ಮತ್ತೆ ಕೀಟ ಅಥವಾ ರೋಗ ಇದನ್ನು ತಡಿಬಹುದು ಅಂತಾರೆ, ಏನ್ ಹೇಳ್ತೀರಿ? ಸಾಮಾನ್ಯವಾಗಿ ನೆಲಗಡಲೆಯಲ್ಲೂ ಸಹ ಕೀಟಗಳ ಹಾವಳಿ ಹೆಚ್ಚಾಗಿರ್ತದೆ. ಸೊ ಆಗ್ಲೇ ಹೇಳ್ದಂಗೆ ಒಂದೇ ಜಮೀನಿನಲ್ಲಿ ಪ್ರತಿ ವರ್ಷ ನೆಲಗಡಲೆನ ಬೆಳೆಯಬಾರದು. ಸೊ ಇದನ್ನ ಬೆಳೆ ಪರಿವರ್ತನೆ ಅಥವಾ ಬೆಳೆ ಆವರ್ತನೆ ಅಂತ ಹೇಳ್ತೀವಿ. ಈ ವರ್ಷ ನಾವೇನಾದ್ರೂ ನೆಲಗಡಲೆ ಬೆಳೆದ್ರೆ ಮುಂದಿನ ವರ್ಷ ಬೇರೆ ದ್ವಿದಳ ಧಾನ್ಯ ಬೆಳೆಯಲು ಏಕಧಾನ್ಯ ಬೆಳೆಗಳ ಜೊತೆ ಆವರ್ತನೆ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ನಾವು ಶೇಂಗಾದ ಜೊತೆ ತೊಗರಿ ಅಥವಾ ಅಲಸಂದೆನ ಬೆಳೆ ಪರಿವರ್ತನೆಯಾಗಿ ಮಾಡಬಹುದು, ಅಥವಾ ಹೈಬ್ರಿಡ್ ಸಜ್ಜೆನ ನಾವು ಬೆಳೆ ಆವರ್ತನೆಯಾಗಿ ಮಾಡಬಹುದು. ಈ ಬಿಳಿ ಜೋಳ ಅಂತ ಏನು ಹೇಳ್ತೀವಿ, ಆ ಬಿಳಿ ಜೋಳದ ಜೊತೆ ನಾವು ಬೆಳೆ ಪರಿವರ್ತನೆ ಮಾಡಬಹುದು. ಇನ್ನು ಕೋಲಾರ ಅಂತ ತುಮಕೂರು ಅಂತ ಭಾಗದಲ್ಲಿ ರಾಗಿ ಜೊತೆ ನಾವು ಬೆಳೆ ಪರಿವರ್ತನೆ ಮಾಡಬಹುದು, ಅಥವಾ ಹಲಸು ಅಥವಾ ಅಲಸಂದೆಯಿಂದ ನಾವು ಬೆಳೆ ಪರಿವರ್ತನೆ ಮಾಡಬಹುದು. ಇತ್ತೀಚೆಗೆ ರೈತರು ನೆಲಗಡಲೆಯನ್ನ ಒಂದೇ ಬೆಳೆಯಾಗಿ ಬೆಳೆಯಬಹುದು, ಈ ಅಂತರ ಬೆಳೆಗಳನ್ನು ಸಹ ನೆಲಗಡಲೆಯಲ್ಲಿ ಹೆಚ್ಚಾಗಿ ಬೆಳೀತಾರೆ. ಸೊ ಅದರಲ್ಲಿ ಕೆಲವು ಬೆಳೆಗಳಾದ ತೊಗರಿ, ಜೋಳ, ಹರಳು, ಸಜ್ಜೆ, ಎಳ್ಳು, ಅಲಸಂದೆ, ಹೆಸರು, ಈ ಬೆಳೆಗಳ ಜೊತೆ ನಾವು ಅಂತರ ಬೆಳೆಯಾಗಿ ಬೆಳಿಬಹುದು. ಉದಾಹರಣೆಗೆ ನಾವು ಶೇಂಗಾನ ತೊಗರಿಯಲ್ಲಿ ಅಂತರ ಬೆಳೆ ಬೆಳಿಬೇಕಾದ್ರೆ 8 ಸಾಲು ಶೇಂಗಾಗೆ 2 ಸಾಲು ತೊಗರಿಯನ್ನ ಅಂತರ ಬೆಳೆಯಾಗಿ ಬೆಳಿಬಹುದು. ಇನ್ನು ಜೋಳ ಮತ್ತು ಹರಳನ್ನು ತಗೊಂಡಾದ್ರೆ ಪ್ರತಿ 8 ಸಾಲು ಶೇಂಗಾಗೆ 1 ಸಾಲು ಹರಳನ್ನ ಹಾಕಿ ನಾವು ಅಂತರ ಬೆಳೆ ಬೆಳಿಬಹುದು. ಇನ್ನು ಸಜ್ಜೆ, ಎಳ್ಳು, ಅಲಸಂದೆ, ಹೆಸರು ಬೆಳೆಗಳಲ್ಲಿ ಪ್ರತಿ 4 ಸಾಲು ಶೇಂಗಾಗೆ 1 ಸಾಲು ನಾವು ಈ ಸಜ್ಜೆ, ಎಳ್ಳು, ಅಲಸಂದೆ, ಹೆಸರನ್ನ ಬೆಳಿಬಹುದು. ಮೆಣಸಿನಕಾಯಿ ಬೆಳಿಬಹುದಲ್ಲ ಸಮಾನ, ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಮಾಡ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಕುಸುಬೆಯನ್ನು ಬೆಳಿಬಹುದು, ಕೀಟ ಮತ್ತು ರೋಗಗಳಿಗೆ ಹೆಚ್ಚಾಗದಂತೆ ನೋಡ್ಕೋಬಹುದು. ಅದೇ ರೀತಿ ಭೂಮಿ ಫಲವತ್ತತೆಗೂ ಇದನ್ನ ಮಾಡ್ಕೋಬಹುದು. ಇನ್ನೊಂದು, ಈಗ ಎಲ್ಲ ಬೆಳೆಯಂತೆ ನೆಲಗಡಲೆ ಬೆಳೆಗೆ ಅಂದ್ರೆ ಶೇಂಗಾ ಬೆಳೆಗೂ ಕೂಡ ಕೆಲವು ರೋಗಗಳು ಬರ್ತವೆ ಮತ್ತೆ ಕೀಟಗಳು ಬರ್ತವೆ, ಅವುಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ. ಸರ್, ಸಾಮಾನ್ಯವಾಗಿ ನೆಲಗಡಲೆಯಲ್ಲಿ ಒಂದು 5 ಮುಖ್ಯವಾದ ರೋಗಗಳಿದ್ದಾವೆ. ಮೊದಲನೇದು ಬಂದು ಈ ಕತ್ತುಕೊಳೆ ರೋಗ ಅಂತೇಳಿ. ಈ ಕತ್ತುಕೊಳೆ ರೋಗ ಹೆಸರು ಹೇಳ್ದಂಗೆ ಕತ್ತಿನ ಭಾಗದಲ್ಲಿ ಕಪ್ಪಾಗ್ಬಿಟ್ಟು ಗಿಡ ಸಾಯೋದಕ್ಕೆ ಶುರು ಆಗ್ತದೆ. ಈಗ ಬಂದ ನಂತರ ನಾವು ನಮಗೆ ಮಾರ್ಕೆಟ್ ಅಲ್ಲಿ ಕಾರ್ಬಂಡೈಸಿಮ್ ಅಂತೇಳಿ ಒಂದು ರೋಗನಾಶಕ ಸಿಗುತ್ತೆ. ಈ ಕಾರ್ಬಂಡೈಸಿಮ್ ನ ರೋಗನಾಶಕನ 2 ಗ್ರಾಂ 1 ಲೀಟರ್ ನೀರಿಗೆ ಸೇರಿಸಿ ನಾವು ಸಿಂಪರಣೆ ಮಾಡಬಹುದು. ಅಥವಾ ಇದನ್ನು ತಡೆಗಟ್ಟೋದಕ್ಕೆ ನಾವು 1 ಕೆಜಿ ನೆಲಗಡಲೆ ಬಿತ್ತನೆ ಬೀಜಕ್ಕೆ 2 ಗ್ರಾಂನಂತೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ಈ ಕತ್ತುಕೊಳೆ ರೋಗದಿಂದ ಮುಕ್ತಿ ಪಡಿಬಹುದು. ಇನ್ನು ಎರಡನೇದು ಬಂದು ಕಾಂಡ ಕೊಳೆ ರೋಗ ಅಂತ ಹೇಳ್ಬಿಟ್ಟು, ಇದು ಕಾಂಡದಲ್ಲಿ ಬಿಳಿ ಬೂಸ್ಟ್ ಬೆಳೆಯೋದಕ್ಕೆ ಶುರುವಾಗುತ್ತೆ ಮತ್ತೆ ಇವು ಹಳದಿಯಾಗಿ ನಂತರ ಗಿಡ ಸೊರಗಿ ಸತ್ತೋಗ್ತದೆ. ಇದನ್ನ ನಾವು ಹತೋಟಿ ಮಾಡಬೇಕಾದ್ರೆ ಟೆಬುಕೋನೋಸಲ್ ಅಂತೇಳಿ ಒಂದು ಶಿಲೀಂದ್ರನಾಶಕ ಬರುತ್ತೆ. ಈ ಟೆಬುಕೋನೋಸಲ್ ಅಂತ ಶಿಲೀಂದ್ರನಾಶಕವನ್ನ 2 ಗ್ರಾಂ 1 ಲೀಟರ್ ಹಾಗೆ ಸಿಂಪರಣೆ ಮಾಡಬಹುದು. ಇದೇ ರೋಗನಾಶಕವನ್ನ ಬೀಜೋಪಚಾರ ಅಂದ್ರೆ 2 ಗ್ರಾಂ 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ಈ ಕಾಂಡ ಕೊಳೆ ರೋಗ ಬರದಂಗೆ ನಾವು ತಡೆಗಟ್ಟಬಹುದು. ಇನ್ನು ಮೂರನೇ ರೋಗ ಬಂದು ಈ ಎಲೆ ಚುಕ್ಕೆ ರೋಗ ಅಥವಾ ಟಿಕ್ಕ ರೋಗ ಅಂತ ಕರಿತೀವಿ. ಇದು ಹೆಸರು ಹೇಳ್ದಂಗೆ ಎಲೆಗಳ ಮೇಲೆ ಕಪ್ಪು ಚುಕ್ಕೆಗಳು ಬರ್ತವೆ, ಒಂದಕ್ಕೊಂದು ಕೂಡಿಕೊಂಡು ದಪ್ಪ ಮಚ್ಚೆಗಳಾಗಿ ಇಳುವರಿ ಕಮ್ಮಿ ಆಗ್ತದೆ. ಇದನ್ನ ಹತೋಟಿ ಮಾಡಬೇಕಾದ್ರೆ ನಿಮಗೆ ಕಾರ್ಬಂಡಿಸಮ್ ಅಂತೇಳಿ ಒಂದು ರೋಗನಾಶಕ ಸಿಗುತ್ತೆ. ಇದು 2 ಗ್ರಾಂ 1 ಲೀಟರ್ ಹಾಕೊಂಡು ಸಿಂಪರಣೆ ಮಾಡಬಹುದು. ಇನ್ನು ಇತ್ತೀಚೆಗೆ ಹೊಸ ರೋಗನಾಶಕಗಳು ಮಾರ್ಕೆಟ್ ಅಲ್ಲಿ ಲಭ್ಯವಿದ್ದಾವೆ, ಒಂದು ಕ್ಲೋರೋಥಾಲೋನಿಲ್ ಅಂತ ಬರುತ್ತೆ. ಸೊ ಇದಾದ್ರೆ 2 ಗ್ರಾಂ 1 ಲೀಟರ್ ಹಾಕೊಂಡು ಸಿಂಪರಣೆ ಮಾಡಬಹುದು. ಇನ್ನ ಬೇರೆ ಮುಖ್ಯವಾದ ರೋಗಗಳು ತಗೊಂಡ್ರೆ ತುಕ್ಕು ರೋಗ ಅಂತ ಬರುತ್ತೆ. ಈ ತುಕ್ಕು ರೋಗ ಬಂದ್ರೆ ಎಲೆಗಳ ಕೆಳಗಡೆ ಕೆಂಪು ಚುಕ್ಕೆಗಳಾಗ್ತವೆ, ಆ ಕ್ರಮೇಣ ಒಂದಕ್ಕೊಂದು ಚುಕ್ಕೆ ಕೂಡ್ಕೊಂಡು ಎಲೆ ಒಣಗೋದಕ್ಕೆ ಶುರು ಆಗ್ತದೆ. ಸೊ ಇದಕ್ಕೆ ನಿಮಗೆ ಮಾರ್ಕೆಟ್ ಅಲ್ಲಿ ಟ್ರೈಡಿ ಮಾರ್ಫ್ ಅಂತೇಳಿ ಒಂದು ರೋಗನಾಶಕ ಸಿಗುತ್ತೆ, ಅಥವಾ ಕಾರ್ಬಾಕ್ಸಿನ್ ಅಂತೇಳಿ ಒಂದು ರೋಗನಾಶಕ ಸಿಗುತ್ತೆ. 1/2 ml 1 ಲೀಟರ್ ನೀರು ಹಾಕೊಂಡು ಸಿಂಪರಣೆ ಮಾಡಿದ್ರೆ ಈ ತುಕ್ಕು ರೋಗನ ತಡೆಗಟ್ಟಬಹುದು. ಸೊ ಶೇಂಗಾದಲ್ಲಿ ಇತ್ತೀಚೆಗೆ ಈ ಕುಡಿ ಸಾಯುವ ರೋಗ ಅಥವಾ ನೆಕ್ರಾಸಿಸ್ ನಂಜು ರೋಗ ಅಂತೇಳಿ ಬರ್ತಾ ಇದೆ. ಈ ರೋಗ ಸಾಮಾನ್ಯವಾಗಿ ಥ್ರಿಪ್ಸ್ ಮುಖಾಂತರ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತೆ. ಇದು ಆ ಥ್ರಿಪ್ಸ್ ಎಂಜುಲನ್ ಏನಿದೆ ಆ ಎಂಜುಲನ್ ಮುಖಾಂತರ ಈ ರೋಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡ್ತದೆ. ನಾನು ಈಗಾಗಲೇ ಹೇಳ್ದಂಗೆ ಬಿತ್ತನೆ ಸಮಯದಲ್ಲಿ ಇಮಿಡಾಕ್ಲೋಪಿಡ್ ಕೀಟನಾಶಕದಿಂದ ನೀವು ಬೀಜೋಪಚಾರ ಮಾಡಿದ್ದೆ ಆದ್ರೆ ಈ ಕುಡಿ ಸಾಯುವ ನಂಜಾಣು ರೋಗವನ್ನು ತಡೆಗಟ್ಟಬಹುದು. ಅದೇ ರೀತಿ ಬಂದ ಮೇಲೆ ಇದೇ ಕೀಟನಾಶಕವನ್ನ 1/2 ml 1 ಲೀಟರ್ಗೆ ಹಾಕಿ ಸಿಂಪರಣೆ ಮಾಡಬಹುದು, ಅಥವಾ ಡೈಮೆಥೆಟ್ ಕೀಟನಾಶಕವನ್ನು 1.25 ಮಿಲಿ 1 ಲೀಟರ್ ಹಾಕೊಂಡು ಸಿಂಪರಣೆ ಮಾಡಬಹುದು. ಇಲ್ಲಿ ಮುಖ್ಯವಾಗಿ ಇನ್ನೊಂದೇನಪ್ಪ ಅಂದ್ರೆ ರೋಗ ಬಂದಿರತಕ್ಕಂತ ಅಂದ್ರೆ ನಂಜಾಣು ರೋಗ ಬಂದಿರತಕ್ಕಂತ ಗಿಡಗಳೇನಾದ್ರು ಕಂಡು ಬಂದ್ರೆ ಅಂದು ಅವನ್ನ ತಕ್ಷಣ ಕಿತ್ತು ಹೊರಗಡೆ ಬಿಸಾಕ್ಬೇಕು, ಅಥವಾ ಸುಟ್ಟಾಕ್ಬೇಕು. ಸೊ ಈ ರೀತಿ ಮಾಡೋದ್ರಿಂದ ಆ ರೋಗವನ್ನ ಹರಡೋದನ್ನ ನಾವು ತಪ್ಪಿಸಬಹುದು. ಇದೇ ತರ ಕೀಟದ ಬಗ್ಗೆನೂ ಹೇಳ್ಬಿಡಿ, ಯಾವ್ಯಾವ ಕೀಟಗಳು ಈ ಒಂದು ಶೇಂಗಾ ಬೆಳೆಗೆ ಅಟ್ಯಾಕ್ ಮಾಡ್ತವೆ? ಸಾಮಾನ್ಯವಾಗಿ ನೆಲಗಡಲೆಯಲ್ಲಿ ಒಂದು 4-5 ತರ ಕೀಟಗಳು ಬರ್ತವೆ. ಮೊದಲನೇದು ಬಂದು ಸಸ್ಯ ಏನು ಅಂತ ಹೇಳ್ತೀವಿ, ಇವು ಎಲೆಗಳಿಂದ ರಸವನ್ನ ಹೀರ್ತವೆ. ಸೊ ಈ ರೀತಿ ಆದಾಗ ಎಲೆಗಳು ಮುದುಡ್ಕೊಂಡ್ಬಿಡ್ತವೆ, ಹಳದಿ ಆಗ್ತವೆ, ನಂತರ ಒಣಗೋದಕ್ಕೆ ಶುರು ಆಗ್ತವೆ. ಸೊ ಇವುಗಳನ್ನು ಹತೋಟಿ ಮಾಡಬೇಕಾದ್ರೆ ಮಾರ್ಕೆಟ್ ಅಲ್ಲಿ ಡೈಮೆಥೆಟ್ ಅಂತ ಒಂದು ಕೀಟನಾಶಕ ಸಿಗುತ್ತೆ, 1.25 ಮಿಲಿ 1 ಲೀಟರ್ ಹಾಕೊಂಡು ಸಿಂಪರಣೆ ಮಾಡಿದ್ರೆ ಈ ಹೇನನ್ನ ತಡೆಗಟ್ಟಬಹುದು. ಇನ್ನ ಎರಡನೇ ಕೀಟ ಬಂದ್ರೆ ಸುರುಳಿ ಪೂಚಿ ಅಂತ ಹೇಳ್ಬಿಟ್ಟು, ಈ ಸುರುಳಿ ಪೂಚಿ ಎಲೆ ಕೀಟ ಬಂದು ಎಲೆಗಳ ಮೇಲೆ ತಿಂದಾಗ ಎಲೆಗಳು ಕಂದು ಮಚ್ಚೆಗಳಾಗಿ ಪರಿವರ್ತನೆ ಆಗ್ತವೆ, ಎಲೆಗಳು ಮುದ್ರೋದಕ್ಕೆ ಶುರು ಆಗ್ತವೆ. ಸೊ ಇದನ್ನ ಹತೋಟಿ ಮಾಡ್ಕೋಬೇಕಾದ್ರೆ ನಿಮ್ ಮಾರ್ಕೆಟ್ ಅಲ್ಲಿ ಕ್ಯುನಾಲ್ಫಾಸ್ ಅಂತ ಹೇಳಿ ಒಂದು ಕೀಟನಾಶಕ ಸಿಗುತ್ತೆ, 2 ml 1 ಲೀಟರ್ಗೆ ಹಾಕಿ ಸಿಂಪರಣೆ ಮಾಡಬಹುದು. ಅದೇ ರೀತಿ ಫೆನ್ವಲರೇಟ್ ಅಂತ ಒಂದು ಕೀಟನಾಶಕ ಸಿಗುತ್ತೆ, 1 ml 1 ಲೀಟರ್ ಹಾಕೊಂಡು ಸಿಂಪರಣೆ ಮಾಡಬಹುದು. ಇನ್ನು ಇತ್ತೀಚೆಗೆ ಎಸ್ಪೆಷಲಿ ಬೇರೆ ಬೆಳೆಗಳಿಗೆ ಬಂದಂತೆ ನೆಲಗಡಲೆಗೆ ಕಂಬಳಿ ಹುಳುಗಳ ಕಾಟ ಹೆಚ್ಚಾಗಿದೆ. ಈ ಕಂಬಳಿ ಹುಳುಗಳು ಮರಿ ಹುಳುಗಳ ಹಂತದಲ್ಲಿದ್ದಾಗ ಗುಂಪು ಗುಂಪಾಗಿ ಅವು ಎಲೆಗಳನ್ನ ತಿಂತವೆ, ಎಲೆಗಳು ಒಂಥರ ಜಾಲರ ತರ ಆಗ್ಬಿಡ್ತವೆ. ಇನ್ನು ಬೆಳೆದ ಹುಳುಗಳು ಒಂದೊಂದೇ ಎಲ್ಲಾ ಕಡೆ ಹರಡ್ಬಿಟ್ಟು ಎಲೆಗಳನ್ನ ತಿನ್ನೋದಕ್ಕೆ ಶುರು ಮಾಡ್ತವೆ. ಸೊ ಈ ಕಂಬಳಿ ಕುಳಗಳನ್ನು ನಾವು ಸಮಗ್ರ ಹತೋಟಿಗಳ ಮುಖಾಂತರ ನಾವು ಹತೋಟಿ ಮಾಡಬೇಕು. ಸೊ ಮೊಟ್ಟ ಮೊದಲನೇದಾಗಿ ಆಳವಾಗಿ ಮಾಗಿ ಉಳುಮೆ ಮಾಡೋದ್ರಿಂದ ಇವುಗಳ ಸಂಖ್ಯೆನ ಕಡಿಮೆ ಮಾಡ್ಕೋಬಹುದು. ಇನ್ನು ಇತ್ತೀಚೆಗೆ ಈ ಬೆಳಕಿನ ಬಳೆಗಳು ಅಥವಾ ಲೈಟ್ ಟ್ರಾಪ್ಸ್ ಅಂತ ಬಂದಿದ್ದಾವೆ. ಆ ಲೈಟ್ ಟ್ರಾಪ್ಸ್ ಅಥವಾ ಬೆಳಕಿನ ಬಳೆಗಳನ್ನು ನಾವು ಹೊಲದಲ್ಲಿ ಇನ್ಸ್ಟಾಲ್ ಮಾಡಿದ್ದಾದರೆ ಆ ಪತಂಗಗಳು ಅವಕ್ಕೆ ಆಕರ್ಷಣೆಗೊಂಡು ಅವುಗಳನ್ನು ಸಾಯಿಸ್ಬೋದು. ಇನ್ನು ಇತ್ತೀಚೆಗೆ ಕೆಲವೊಂದು ಬೋನಿನ ಬೆಳೆಗಳು, ಟ್ರಾಪ್ ಕ್ರಾಪ್ಸ್ ಅಂತ ಹೇಳ್ತೀವಿ, ಆ ಬೋನಿನ ಬೆಳೆಗಳು ಸಹ ಬೆಳೆಯೋದ್ರಿಂದ ಅವು ನೆಲಗಡಲೆಗೆ ಬರೋ ಬದಲು ಆ ಬೆಳೆಗಳಿಗೆ ಹೋಗ್ಬಿಡ್ತವೆ. ಅಂದರೆ ಹರಳಾಗಿರ್ಬೋದು ಅಥವಾ ಸೂರ್ಯಕಾಂತಿ ಆಗಿರ್ಬೋದು, ಇಂಥ ಬೆಳೆಗಳನ್ನು ಬೋನಿನ ಬೆಳೆಯಾಗಿ ಬೆಳೆದಾಗ ಅವು ನೆಲಗಡಲೆಗೆ ಬರೋ ಬದಲು ಆ ಬೆಳೆಗಳ ಕಡೆ ಹೆಚ್ಚಾಗ್ತವೆ. ಅದೇ ರೀತಿ ನೀರಿನ ಅಭಾವ ಇರೋ ಕಡೆ ಈ ಫೆನ್ವಲರೇಟ್ ಧೂಳು ಅಂತ ಬರುತ್ತೆ, ಆ ಫೆನ್ವಲರೇಟ್ ಧೂಳನ್ನು ನಾವು ಧೂಳೀಕರಿಸಿದ್ದಾದರೆ ಈ ಕಂಬಳಿ ಹುಳನ ಹತೋಟಿ ಮಾಡ್ಬೋದು. ಬಟ್ ನೆಲಗಡಲೆಯಲ್ಲಿ ಮುಖ್ಯವಾಗಿ ಬರೋದು ಗೊಣ್ಣೆ ಹುಳುಗಳ ಸಮಸ್ಯೆ. ಸೊ ಈ ಗೊಣ್ಣೆ ಹುಳುಗಳು ಏನು ಮಾಡ್ತಾವೆ ಅಂದರೆ ಈ ಮರಿ ಹುಳುಗಳು ಬೇರುಗಳನ್ನು ತಿಂತವೆ. ಅಂಥ ಗಿಡಗಳನ್ನು ನಾವು ಕೈಯಿಂದ ಎಳೆದ್ರೆ ಅವು ಸುಲಭವಾಗಿ ಹೊರಗೆ ಬರ್ತವೆ. ಸೊ ಗೊಣ್ಣೆ ಹುಳುಗಳನ್ನು ಸಹ ನಾವು ಸಮಗ್ರವಾಗಿ ಹತೋಟಿ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಮೊದಲು ಮುಂಗಾರು ಮಳೆ ಬಿದ್ದಾಗ ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಅವು ಭೂಮಿಯಿಂದ ಹೊರಗೆ ಬರ್ತವೆ. ಸೊ ಭೂಮಿಯಿಂದ ಹೊರಗೆ ಬಂದು ಆ ಪ್ರೌಢಾವಸ್ಥ ದುಂಬಿಗಳು ಅದೇ ರಾತ್ರಿ ಸಂಭೋಗ ಮಾಡಿ ಅದೇ ರಾತ್ರಿ ಅವು ಮೊಟ್ಟೆಗಳನ್ನಿಟ್ಟು ಬೆಳಗಾಗುವಷ್ಟರಲ್ಲಿ ಅವು ಭೂಮಿಗೆ ಹೋಗ್ಬಿಡ್ತವೆ. ಸೊ ಬೆಳಗಾಗುವಷ್ಟರಲ್ಲಿ ಅವು ಭೂಮಿಗೆ ಹೋಗ್ಬಿಡ್ತವೆ. ಸೊ ಈ ರೀತಿ ಅವು ಭೂಮಿ ಒಳಗಡೆ ಇರೋದ್ರಿಂದ ರೈತರಿಗೆ ಅವು ಖಂಡಿತವಾಗಿ ಗೊತ್ತಾಗೋದಿಲ್ಲ. ಮೊದಲನೇ ಹಂತದ ಮರಿ ಹುಳುಗಳು ಕಳೆಗಳ ಬೇರುಗಳನ್ನು ತಿಂತವೆ. ತದನಂತರದ ಹುಳುಗಳು ಅವು ನಮ್ಮ ಬೆಳೆಗಳು ಅಂದ್ರೆ ಶೇಂಗಾ ಇತರೆ ಬೆಳೆಗಳನ್ನ ಅವು ತಿಂತವೆ. ಸೊ ಅವುಗಳನ್ನ ನಾವು ಹತೋಟಿ ಮಾಡಬೇಕಾದ್ರೆ ಸಾಮಾನ್ಯವಾಗಿ ನಾವು ಬೇರಿಗೆ ನಾವು ಕೀಟನಾಶಕಗಳನ್ನ ಹಾಕೋದ್ರಿಂದ ಅಂದ್ರೆ ಕ್ಲೋರೋಫೈರಿಫಸ್ ಅಂತ ಕೀಟನಾಶಕ ಬರುತ್ತೆ, ಇಮಿಡಾಕ್ಲೋಪಿಡ್ ಅಂತೇಳಿ ಒಂದು ಕೀಟನಾಶಕ ಬರುತ್ತೆ, ಅವುಗಳನ್ನ ನಾವು ಬೇರಿಗೆ ಹಾಕಿತ್ತೆ ಆದ್ರೆ ಅವುಗಳನ್ನ ಹತೋಟಿ ಮಾಡ್ಕೋಬಹುದು. ಅಂದ್ರೆ ಡಾಕ್ಟರ್, ಈಗ ಈ ಹುಳುಗಳು ತಮ್ಮ ಕೆಲಸ ಮುಗಿಸಿ ರಾತ್ರಿ ಬೆಳಗಾಗೋದ್ರೊಳಗೆ ಒಳಗೆ ಸೇರ್ಬಿಡ್ತಾವಂತೀರಲ್ಲ, ಇದು ರೈತರಿಗೂ ಗೊತ್ತಿರುತ್ತದಲ್ಲ ಸರ್? ಸಾಮಾನ್ಯವಾಗಿ ಎಲ್ಲಾ ರೈತರಿಗೆ ಗೊತ್ತಿರಲ್ಲ, ಕೆಲವು ರೈತರಿಗಂತೂ ಗೊತ್ತೇ ಗೊತ್ತಿರ್ತದೆ. ಯಾಕಂದ್ರೆ ರೈತರಿಗೆ ಸಾಮಾನ್ಯವಾಗಿ ಕಣ್ಣಿಗೆ ಕಾಣ್ತಕ್ಕಂಥ ಹುಳುಗಳ ಬಗ್ಗೆ ಹೆಚ್ಚು ಗೊತ್ತಿರ್ತದೆ. ಇವು ಕಣ್ಣಿಗೆ ಕಾಣದೇ ಇರೋಂತಹ ಹುಳುಗಳು. ಸೊ ಭೂಮಿ ಒಳಗಡೆ ಇರೋದ್ರೆ ಇವು ಕಣ್ಣಿಗೆ ಕಾಣೋದಿಲ್ಲ. ಸೊ ಹಂಗಾಗಿ ಎಸ್ಪೆಷಲಿ ಇವು ಮೊದಲು ಮುಂಗಾರು ಮಳೆ ಏನ್ ಬರುತ್ತೆ, ಆ ಮೊದಲು ಮುಂಗಾರು ಮಳೆ ಬಂದ ದಿವಸ ಅವು ಭೂಮಿಯಿಂದ ಹೊರಗೆ ಬರ್ತದೆ. ಆ ಒಂದು ರಾತ್ರಿ ಏನಾದ್ರೂ ಈಗ ಗೊಣ್ಣೆ ಹುಳುಗಳನ್ನ ಹತೋಟಿ ಮಾಡಿಬಿಟ್ರೆ ಇಡೀ ವರ್ಷ ಆ ಹುಳುಗಳ ಸಮಸ್ಯೆ ಅಂದ್ರೆ ರೈತ ಬಾಂಧವರು ಕಾಯ್ಕೋತಾ ಇರಬೇಕು. ಹೌದು, ಆ ಮೊದಲು ಮುಂಗಾರು ಮಳೆ ಏನ್ ಬರುತ್ತೆ ಆ ರಾತ್ರಿನೇ ಅವು ಭೂಮಿಯಿಂದ ಹೊರಗೆ ಬಂದು ಕೆಲವೊಂದು ಆಯುಧ ಮರಗಳು ಅನಾಹುತ ಮಾಡಬೇಕು, ಮಾಡಿ ಹೋಗ್ಬಿಟ್ಟು. ಅವೇಂದ್ರೆ ಮೊದಲು ಮುಂಗಾರು ಮಳೆ ಬಂದ ರಾತ್ರಿ ಕೆಲವೊಂದು ಆಯುಧ ಮರಗಳು, ಬೇವಿನ ಮರ, ಕತ್ತಿಕಾಯಿ ಮರ, ಇತರ ಕೆಲವು ಆಯುಧ ಮರಗಳ ಮೇಲೆ ಕೂತ್ಕೋತವೆ. ಆ ಒಂದು ರಾತ್ರಿ ನಾವು ಆ ಮರಕ್ಕೇನಾದ್ರೂ ಔಷಧಿ ಸಿಂಪರಣೆ ಮಾಡಿ ಅವ್ ಸಾಯಿಸ್ಬಿಟ್ರೆ ಅವು ಭೂಮಿ ಒಳಗಡೆ ಹೋಗೋದೇ ಇಲ್ಲ. ಸೊ ಆ ಒಂದು ರಾತ್ರಿ ನಾವು ಹತೋಟಿ ಕ್ರಮಗಳು ತಗೊಂಡ್ರೆ ಈ ಗೊಣ್ಣೆ ಹುಳುಗಳ ಸಮಸ್ಯೆ ಕಮ್ಮಿ ಮಾಡ್ತಾ ಹೋಗ್ಬೋದು. ಆಯ್ತು ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ, ಪ್ರಸ್ತುತ ನೆಲಗಡಲೆ ಬೇಸಾಯ ಅಥವಾ ಶೇಂಗಾ ಬೆಳೆ ಬೇಸಾಯದಲ್ಲಿ ಯಾವ ರೀತಿಯ ತಾಂತ್ರಿಕತೆಯನ್ನು ಅಳವಡಿಸಿಕೊಳ್ಬೇಕು ಅನ್ನೋದ್ರ ಕುರಿತು ನಮ್ಮ ರೈತ ಬಾಂಧವರಿಗೆ ಅತಿ ಮಹತ್ವವಾದ ಮಾಹಿತಿಯನ್ನು ನೀಡಿದ್ರಿ. ಕೆಲವು ರೈತರು ಇರ್ತಾರೆ, ಇನ್ನೂ ನಮಗೆ ಹೆಚ್ಚಿನ ಮಾಹಿತಿ ಶೇಂಗಾ ಬೆಳೆ ಬಗ್ಗೆ ಬೇಕಾಗಿದೆ ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. ಸೊ ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅಂತೇಳಿ, ನಾನು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಮೊಬೈಲ್ ಸಂಖ್ಯೆ ಬಂದು 9919618185. ಸೊ ಮತ್ತೊಮ್ಮೆ ನನ್ನ ಮೊಬೈಲ್ ಸಂಖ್ಯೆ 9919618185. ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ನೆಲಗಡಲೆ ಬೇಸಾಯದ ತಾಂತ್ರಿಕ ಕ್ರಮಗಳ ಕುರಿತು ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಈಗ ಕೇಳೋಣ ತಿಪಟೂರು ತಾಲೂಕು ಅರಳುಗುಪ್ಪೆಯ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳನ್ನು. ಬಾರೆ ನೀನೆ ರಾಮ ಗಳ

ಹಣ ಕಳ್ಕೊಳ್ತೀರಾ? ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕು ಅರಳಗುಪ್ಪಯ್ಯ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಕೇಳೋಣ ಇನ್ನೊಂದು ಸೋಬಾನೆ ಪದವನ್ನು. ಸೋಬಾನವೆಲ್ಲಾ